ಭಗವಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಹತ್ತಾಂ ಸದಾ ಹೃದಿ ನಿಗಮಾಂತ ಮಹಾದೇಶಿಕರ ದಯಾಶತಕ ಸ್ತೋತ್ರದ ಅರ್ಥಾನುಸಂಧಾನದಲ್ಲಿ 65ನೇ ಶ್ಲೋಕ. ನಿಷಾದಾನಾಂ ನೇತ ಕವಿಕುಲಪತಿ ಕಾಪಿಜಪರೀ ಕುಚೇಲ ಕುಖ್ಯಾಸ ವ್ರಜ ಯುವತಯೋ ಮಾಲ್ಯಕೃದಿತಿ ಅಮೀಷಾಂ ನಿಮ್ನತ್ವಂ ವೃಷಗಿರಿಪತೇರುನ್ನತಿಮಪಿ ಪ್ರಭೂತೈ ಸ್ರೋತೋಭಿಃ ಪ್ರಸಭಮನುಕಂಪೇ ಸಮಯಸಿ. ಅನುಕಂಪೆ ಅಂತ ಇಲ್ಲಿ ಸಂಬೋಧನೆ ದಯಾದೇವಿಗೆ. ದಯೆಯೇ ನಿಷಾದಾನಾಂ ನೇತ, ಬೇಡರ ರಾಜನಾದ ಗುಹ, ಕಪಿಕುಲಪತಿ ವಾನರಾಧಿಪನಾದ ಸುಗ್ರೀವ, ಕಾಪಿ ಶಬರಿ ಬೇಡಿಕೆಯಾದ ಶಬರಿ, ಕುಚೇಲ ದರಿದ್ರನಾದ ಕುಚೇಲನು, ಸಾ ಕುಬ್ಜ ಚೇಟಿಯಾದ ಕುಬ್ಜೆ, ವ್ರಜ ಯುವತೆಯ ಗೊಲ್ಲ ತರುಣಿಯರು, ಮಾಲ್ಯಕೃತ್ ಮಾಲಾಕಾರನು, ಇತಿ ಇಂತಹ ಅಮೀಷಾಂ ನಿಮ್ನತ್ವಂ ಇವರುಗಳ ನಿಕೃಷ್ಟತ್ವವನ್ನು, ವೃಷಗಿರಿಪತೇ ಉನ್ನತಿಮಪಿ ಶ್ರೀನಿವಾಸನ ಶ್ರೇಷ್ಠತೆಯನ್ನು, ಪ್ರಭೂತೈಹಿ ಶ್ರೋತೋಭಿಹಿ ಹೆಚ್ಚಾಗಿ ಹೊಮ್ಮಿದ ನಿನ್ನ ಪ್ರವಾಹಗಳಿಂದ, ಪ್ರಸಭಂ ಸಮಯಸಿ ಬಲಾತ್ಕರಿಸಿ ನೀನು ಸಮಾನವನ್ನಾಗಿ ಮಾಡುವೆ. ಶ್ರುತಿಯು ಪರಮಂ ಸಾಮ್ಯಮುಪೈತಿ ಎಂಬುದಾಗಿ ಅತ್ಯುತ್ತಮ ಫಲವಾದ ಪರಮಸಾಮ್ಯಾಪತ್ತಿ ರೂಪವಾದ ಮೋಕ್ಷವನ್ನು ತಿಳಿಸುತ್ತೆ. ಅದು ಹೇಗೆ ಉಚ್ಚರಿಗೂ ನೀಚರಿಗೂ ಎಲ್ಲರಿಗೂ ಸಾಮ್ಯ ಈ ವಿಧವಾದ ಸಾಮ್ಯ ಸಾಧ್ಯವಾಗುವುದು, ಅತ್ಯಂತ ಜ್ಞಾನಿಗಳೇ ಆಗಲಿ ಅಜ್ಞಾನಿಗಳೇ ಆಗಲಿ ಉತ್ಕೃಷ್ಟ ಜನ್ಮವನ್ನು ಹೊಂದಿರುವರೇ ಆಗಲಿ ಯಾವುದೋ ನೀಚ ಜನ್ಮದಲ್ಲಿ ಕೆಳಗಿನ ಜನ್ಮಗಳಲ್ಲಿ ಹುಟ್ಟಿರುವರೇ ಆಗಲಿ ಎಲ್ಲರಿಗೂ ಇದು ಸಾಧ್ಯವಾಗುತ್ತೆ ಎನ್ನುವ ಹೇಗೆ ಆಗುತ್ತೆ ಎನ್ನುವ ಸಂದೇಹ ಬರುವುದು. ಅದು ದಯಾದೇವಿಯ ಪ್ರಭಾವದಿಂದಲೇ ಸಾಧ್ಯವಾಗುವುದು ಎಂದು ಸ್ವಾಮಿ ದೇಶಿಕನಲ್ಲಿ ಸ್ತೋತ್ರ ಮಾಡ್ತಾರೆ. ದಯಾ ಪ್ರವಾಹದಲ್ಲಿ ಕೋ ಮಜ್ಜತೋಹೋ ಅಣುಕುಲಾಚಲೆಯೋರ್ ವಿಶೇಷ ಎಂಬುವಂತೆ ಎಲ್ಲರೂ ಸಮವಾಗಿ ಬಿಡುವರು. ಎಂದರೆ ಮುಳುಗುತ್ತಿರುವಂತಹ ಅಣುವಿಗೂ ಅತ್ಯುನ್ನತವಾದ ಕುಲಾಚಲ ಪರ್ವತಕ್ಕೂ ಯಾವ ವಿಶೇಷವೂ ಇಲ್ಲವಲ್ಲ, ಎರಡೂ ಸಮಾನವಾಗಿ ಮುಳುಗುವು. ಹಾಗೆಯೇ ಉಚ್ಚ ನೀಚವೆಂಬ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮನಾದ ಫಲವನ್ನು ಕೊಡುವಳು ದಯಾದೇವಿಯು ಅಂತ ಸ್ತೋತ್ರ ಮಾಡ್ತಾರೆ. ಆಗ ದಯಾದೇವಿಯ ಉತ್ತಮವಾದ ಸೌಶೀಲ್ಯ ಅನ್ನುವಂತಹ ಗುಣವು ಪ್ರಕಾಶಿಸುತ್ತೆ. ಅದು ಮಹಾತ್ಮರು ಸಾಮಾನ್ಯರಲ್ಲಿಯೂ ಯಾವ ವ್ಯತ್ಯಾಸವೂ ಇಲ್ಲದಂತೆ ಬೆರೆಯುವುದು. ಮೋಕ್ಷದಲ್ಲಿ ಸರ್ವವ್ಯಾಪ್ತನಾದ ವಿಭುವಾದ ಸರ್ವೇಶ್ವರನಾದ ಭಗವಂತನೊಡನೆ ಅಣುಸ್ವರೂಪನಾದ ಜೀವಾತ್ಮನಿಗೆ ಸಮಾನತೆಯೂ ಉಂಟಾಗುತ್ತೆ. ಆದರೆ ಅದನ್ನು ಇಲ್ಲಿರುವಾಗಲೇ ಸಕಲ ಲೋಕಗಳಿಗೂ ಕಾಣುವಂತೆ ಪ್ರದರ್ಶಿಸಲ್ಪಡುವುದು ಎಂದು ಆಚಾರ್ಯರು ವರ್ಣಿಸುತ್ತಾರೆ. ಆ ಸಾಮ್ಯವು ಹೇಗೆ ಉಂಟಾಗುತ್ತೆ ಮೋಕ್ಷದಲ್ಲಿ ಅನ್ನುವುದಕ್ಕೆ ನಂಬಿಕೆ ಬರುವುದಕ್ಕೆ ಇಲ್ಲಿಯೇ ಅದನ್ನು ತೋರಿಸಿಕೊಡ್ತಾನೆ ಭಗವಂತ. ಅದನ್ನು ದಯಾದೇವಿ ಹಾಗೆ ಮಾಡ್ತಾಳೆ ಅವಳ ಅನುಗ್ರಹದಿಂದ ಅಂತ ಹೇಳ್ತಾರೆ ಇಲ್ಲಿ. ಈ ವಿಧವಾದ ಸೌಶೀಲ್ಯವು ದಯೆಯಿಂದಲೇ ಪ್ರಕಾಶಿತವಾಗುವುದು. ಆ ಸೌಶೀಲ್ಯದಿಂದಲೇ ಮೋಕ್ಷದ ದಶೆಯಲ್ಲಿ ಪರಮಸಾಮ್ಯಾಪತ್ತಿಯು ಲಭಿಸುವುದು ಚೇತನನಿಗೆ. ಆದ್ದರಿಂದಲೇ ಪ್ರಪನ್ನನಾಗಿ ಕೃತಕೃತ್ಯನಾದವನನ್ನು ಅನಘಃ ಮುಕ್ತವತಸೌ ಅಂತ ಹೇಳೋದು. ಮುಕ್ತವತ್ ಅಸೌ ಅನಘೋ ಮುಕ್ತವತಸೌ ಅಂತ ಹೇಳ್ತಾರೆ. ಯಜ್ಜಾತಿಯೋ ಯಾದೃಶೋ ಯತ್ಸ್ವಭಾವ ಪಾದಚ್ಛಾಯಾಂ ಸಂಶ್ರಿತೋ ಯೋಪಿ ಕೋಪಿ ತಜ್ಜಾತೀಯ ತಾದೃಶಸ್ತತ್ಸ್ವಭಾವ ಶ್ಲಿಷ್ಯತ್ಯೇನಂ ಸುಂದರೋ ವತ್ಸಲತ್ವಾತ್ ಎಂದು ಶ್ರೀಕುಡುತಾಳ್ವನವರು ಸುಂದರ ಬಾಹುಸ್ತವದಲ್ಲಿ ಸ್ತೋತ್ರ ಮಾಡ್ತಾರೆ. ಯಜ್ಜಾತೀಯ ಯಾದೃಶಃ ಯತ್ಸ್ವಭಾವ ಜಾತಿಯೋ ಅವನ ಗುಣಗಳೋ ಅವನ ಸ್ವಭಾವವೋ ಯಾವುದೋ ಹೇಗಾದರೂ ಇರಲಿ ಪಾದಚ್ಛಾಯಾಂ ಸಂಶ್ರಿತ ಯೋಪಿ ಕೋಪಿ ಯಾರೇ ಆಗಲಿ ಭಗವಂತನ ಪಾದಗಳನ್ನು ದಯಾದೇವಿಯ ಮೂಲಕ ಹೋಗಿ ಆಶ್ರಯಿಸಿದರೆ ತಜ್ಜಾತೀಯ ತಾದೃಶಃ ತತ್ಸ್ವಭಾವ ಶ್ಲಿಷ್ಯತಿ ಏನಂ ಸುಂದರೋ ವತ್ಸಲತ್ವಾತ್ ಅವನಿಗೆ ಅನುಗುಣವಾದಂತಹ ಜಾತಿಯನ್ನು ಅವನಂತೆಯೇ ಸ್ವಭಾವವನ್ನೆಲ್ಲ ಹೊಂದಿ ಅವನೊಡನೆ ಸಮರಸವಾಗಿ ಬೆರೀತಾನಂತೆ ಭಗವಂತ ಅಂತ ಹೇಳ್ತಾರೆ. ಅದು ತದ್ವೈ ತಥಾಸ್ತು ಕಥಮೋಯಮಹೋ ಸ್ವಭಾವ ಯಾವಾನ್ ಯಥಾವಿಧ ಗುಣೋ ಭಜತೆ ಭವಂತಂ ತಾವಾನ್ ತಥಾವಿತ ಗುಣ ತದಧೀನ ವೃತ್ತಿ ಸಂಶ್ಲಿಷ್ಯಸಿ ತ್ವಮಿಹತೇನ ಸಮಾನ ಧರ್ಮ ಅಂತ ಶ್ರೀ ವೈಕುಂಠಸ್ತವದಲ್ಲಿಯೂ ಶ್ರೀಕುರತಾಳ್ವಾನ್ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಇದೆಲ್ಲ ಅವನ ಸೌಶೀಲ್ಯವನ್ನು ತೋರಿಸುವುದು, ಇದೆಲ್ಲ ಭಗವಂತನ ಈ ಸೌಶೀಲ್ಯವು ಪ್ರಕಾಶಿಸುವುದು ದಯಾದೇವಿಯಿಂದಲೇ ಅಂತ ಸ್ತೋತ್ರ ಮಾಡ್ತಾರೆ. ಇಲ್ಲಿ ನಿಷಾದಾನಾಂ ನೇತ, ನಿಷಾದರ ರಾಜನನ್ನು ಆತ್ಮಯಾಗ ಮಾಡುವಂತೆ ಯಾರು ಮಾಡುವನು ಭಗವಂತನು ಅನ್ನುವ ಹಾಗಿದೆ ಇಲ್ಲಿ. ಇಲ್ಲಿ ನಿಷಾದರ ನೇತ ಎನ್ನುವುದರಿಂದ ಆ ಗುಹನು ಕರೆದುಕೊಂಡು ಬಂದ ಇತರರಿಗೂ ಸಹ ಅವನು ಅನುಗ್ರಹಿಸಿದನು ಎಂಬುದು ಸೂಚಿತವಾಗಿದೆ. ಇದು ಹೇಗೆಂದರೆ ವಿಭೀಷಣನೊಡನೆ ಬಂದ ನಾಲ್ವರಿಗೂ ಶ್ರೀರಾಮನು ಅನುಗ್ರಹ ಮಾಡಿದನಲ್ಲ ಹಾಗೆಯೇ ಅಂತ. ಕವಿಕುಲಪತಿ, ಇದು ಸುಗ್ರೀವನನ್ನು ಹೇಳುತ್ತೆ, ಇದು ಚಾಪಲ್ಯವಿರುವವರನ್ನು ಸೂಚಿಸುತ್ತೆ. ಕಾಪಿ ಶಬರಿ, ಗುಹನನ್ನೂ ಸುಗ್ರೀವನನ್ನೂ ಪತಿ ಎಂಬುದಾಗಿ ಒಡೆಯರು ಅಂತ ಹೇಳಿದರು, ನೇತ ಪತಿ ಅಂತ ಹೇಳಿಬಿಟ್ಟು. ಈಗ ಯಾರೋ ಒಬ್ಬಳು ಕಾಡು ಮನುಷ್ಯರಾದ ಶಬರಿ ಎಂದು ಕಾಪಿ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್. ಕುಚೇಲ, ಕುಚೇಲನನ್ನು ತನ್ನ ಬಾಹುಗಳಿಂದಲೇ ಅಪ್ಪಿಕೊಂಡು ಸ್ವಾಗತ ಮಾಡಿದನು ಶ್ರೀಕೃಷ್ಣನು. ದೋರ್ಭ್ಯಾಂ ಪರ್ಯಗ್ರಹೀನ್ ಮುದ ಅಂತ ಹೇಳಿಬಿಟ್ಟು ಹೇಳೋ ಹಾಗೆ ಅದು ಅವನನ್ನು ಹೇಗೆ ಅನುಗ್ರಹಿಸಿದನು ಅನ್ನುವುದು. ಕುಬ್ಜ ಸ, ಕುಬ್ಜಗೆ ಎರಡು ವಿಧವಾದ ಅನುಗ್ರಹ ಮಾಡಿದನು ಶ್ರೀಕೃಷ್ಣನು. ಮೊದಲು ಅವಳ ಅಂಗದಲ್ಲಿನ ವಕ್ರತೆಯನ್ನು ಹೋಗಿಸಿ ಅನುಗ್ರಹಿಸಿದನು, ನಂತರ ಅವಳನ್ನು ಆಲಂಗಿಸಿಕೊಂಡು ಅವಳನ್ನು ಅನುಗ್ರಹಿಸಿದನು ಭಗವಂತ. ವ್ರಜಯುವತೆಯ ಮಾಲ್ಯಕೃತಿ, ಏನೂ ತಿಳಿಯದ ಮುಗ್ಧ ಸ್ವಭಾವದ ಗೋಪಿಯರಿಗೆ ಭಗವಂತನು ಮಾಡಿದ ಅನುಗ್ರಹವು ಅತ್ಯದ್ಭುತವಾದುದು, ಅಸದೃಶವಾದುದು. ಅದೇ ಹಾಗೆಯೇ ಮಾಲಾಕಾರನಿಗೆ ಸಹ ಅಮೀಷಾಂ ನಿಮ್ನತ್ವಂ ವೃಷಗಿರಿಪತೆಹೇ ಉನ್ನತಿಮಪಿ. ಮೊದಲು ದಯೆಯ ಪ್ರವಾಹವು ಕೆಳಗೆ ಹರಿಯುವುದಂತೆ, ಏಕೆಂದರೆ ನೀರು ಸ್ವಾಭಾವಿಕವಾಗಿ ಕೆಳಗೆ ಹರಿಯುವುದು. ಪ್ರಭೂತೈ ಸ್ರೋತೋಭಿ ಪ್ರಸವಂ ಅನುಕಂಪೆ ಸಮಯಸಿ, ನಂತರ ಉನ್ನತರನ್ನು ಅತಿ ಹೆಚ್ಚಿನ ಪ್ರವಾಹದಿಂದ ಮುಳುಗಿಸುವುದು, ಹೀಗೆ ನೀಚ ಉಚ್ಚರನ್ನೆಲ್ಲ ಸಮಾನವಾಗಿಸುವುದು ದಯಾ ಪ್ರವಾಹವು ಅಂತ ಇಲ್ಲಿ ಸ್ವಾರಸ್ಯವಾಗಿ ಸ್ವಾಮಿ ದೇಶಿಕನ್ ಎಲ್ಲರನ್ನೂ ನೀನು ಸಮನಾಗಿ ಮಾಡುವ ಹಾಗೆ, ಒಂದೇ ಸಮನಾಗಿ ಎಲ್ಲರನ್ನೂ ನಿನ್ನ ದಯಾ ಪ್ರವಾಹದಲ್ಲಿ ಮುಳುಗಿಸಿ ಭಗವಂತನ ಅನುಗ್ರಹಕ್ಕೆ ಅವರು ಪಾತ್ರರಾಗುವಂತೆ ಮಾಡುತ್ತೀ ಅಂತ ಹೇಳಿಬಿಟ್ಟು ಇಲ್ಲಿ ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್. ನಿಷಾದಾನಾಂ ನೇತ ಕವಿಕುಲಪತಿ ಕಾಪಿಶಬರಿ ಕುಚೇಲ ಕುಬ್ಜಾತ ವ್ರಜ ಯುವತಯೋ ಮಾಲ್ಯಕೃತಿ ಅಮೀಷಾಂ ನಿಮ್ನತ್ವಂ ವೃಷಗಿರಿಪತೆರುನ್ನತಿಮಪಿ ಪ್ರಭೂತೈ ಸ್ರೋತೋಭಿಃ ಪ್ರಸಭಮನುಕಂಪೇ ಸಮಯಸಿ. ಮುಂದಿನ ಶ್ಲೋಕ 66ನೇ ಶ್ಲೋಕ. ತ್ವಯಾ ದೃಷ್ಟಸ್ತುಷ್ಟಿಂ ಭಜತಿ ಪರಮೇಷ್ಠೀ ನಿಜಪದೇ ವಹನ್ಮೂರ್ತಿರಷ್ಟೌ ವಿಹರತಿ ಮೃಡಾನಿ ಪರಿಬೃಢಃ ಬಿಭರ್ತಿ ಸ್ವರಾಜ್ಯಂ ವೃಷಶಿಖರಿ ಶೃಂಗಾರಿ ಕರುಣೇ ಶುನಾಸೀರೋ ದೇವಾಸುರಸಮರ ನಾಸೀರ ಸುಭಟಃ. ವೃಷಶಿಖರಿ ಶೃಂಗಾರಿ ಕರುಣೆ, ವೆಂಕಟಾದ್ರಿಗೆ ಅಲಂಕಾರಳಾದ ದಯಾದೇವಿಯೇ, ತ್ವಯಾದೃಷ್ಟ ನಿನ್ನಿಂದ ಕಟಾಕ್ಷಿಸಲ್ಪಟ್ಟಂತಹ ಪರಮೇಷ್ಠಿ ಚತುರ್ಮುಖ ಬ್ರಹ್ಮನು ನಿಜಪದೇ ತನ್ನ ಸ್ಥಾನದಲ್ಲಿ ತುಷ್ಟಿಂ ಭಜತಿ ಸಂತೋಷವನ್ನು ಹೊಂದುತ್ತಾನೆ. ಮೃಡಾನಿ ಪರಿಭೃಢ ಪಾರ್ವತೀಯುತನಾದ ಪರಶಿವನೂ ಸಹ ಅಷ್ಟೌ ಮೂರ್ತಿ ವಹನ್ ಎಂಟು ರೂಪಗಳನ್ನು ಧರಿಸಿದವನಾಗಿ ವಿಹರತಿ ವಿಹಾರ ಮಾಡ್ತಾನೆ. ದೇವಾಸುರ ಸಮರ ದೇವಾಸುರರ ಯುದ್ಧದಲ್ಲಿ ನಾಸೀರ ಸುಭಟ ಅಗ್ರಭಾಗದಲ್ಲಿ ಹೋರುವ ವೀರನಾದಂತಹ ಶುನಾಸೀರ ಇಂದ್ರನು ಸ್ವರಾಜ್ಯಂ ಬಿಭರ್ತಿ ತನ್ನ ಸ್ವರ್ಗರಾಜ್ಯವನ್ನು ಕಾಪಾಡುತ್ತಾನೆ. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಉನ್ನತರಾದವರನ್ನು ನೀಚರಾದವರನ್ನು ಸಮೀಕರಣ ಮಾಡುವುದು ಹೇಳಲ್ಪಟ್ಟಿತು. ಹಾಗಿರಲು ಬ್ರಹ್ಮರುದ್ರರಿಗೆ ಏನಾಗುತ್ತೆ ಅಂತ ಕೇಳಿದರೆ ಅವರನ್ನೂ ಅನುಗ್ರಹಿಸಿದವಳು ದಯಾದೇವಿಯು ಅನ್ನುತ್ತಾರೆ. ಈಗ ತ್ವಯಾ ದೃಷ್ಟಸ್ತುಷ್ಟಿಂ ಭಜತಿ, ನಿನ್ನ ದೃಷ್ಟಿಯೇ ತುಷ್ಟಿಗೆ ಕಾರಣವಾಗುವುದು ಅಂತ ಸ್ತೋತ್ರ ಮಾಡ್ತಾರೆ. ತ್ವಯಾದೃಷ್ಟ ಅಂತ ಹೇಳಿ ಪರಮೇಷ್ಠಿ ನಿಜಪದೆ, ಬ್ರಹ್ಮನಿಗೆ ಪರಮಪದವಿಲ್ಲ, ಆದರೆ ಅವನ ಸ್ಥಾನದಲ್ಲಿ ಅವನನ್ನು ಭಗವಂತನು ಸ್ಥಾಪಿಸಲು ದಯಾದೇವಿಯೇ ಕಾರಣಳಾಗುವಳು. ಏಕೆಂದರೆ ಭಗವಂತನು ಯಾರು ಅವನನ್ನು ಮೋಕ್ಷಕ್ಕೆ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಮಾತ್ರವೇ ಮೋಕ್ಷವನ್ನು ಕೊಡ್ತಾನೆ. ನನಗೆ ಬ್ರಹ್ಮ ಪದವಿ ಬೇಕು ಅಂದರೆ ಅವರಿಗೆ ಬ್ರಹ್ಮ ಪದವಿಯನ್ನು ಕೊಡ್ತಾನೆ ಅನ್ನುವುದು. ಅದರಿಂದ ಅವನಿಗೆ ನಿಜಪದ ಅಂತ ಹೇಳಿದ್ರು. ತನ್ನ ಪದ ಅವನಿಗೆ ಪರಮಪದವಿಲ್ಲ ಅನ್ನೋದು ಆ ನಿಜಪದ ಅನ್ನುವ ಪದದ ಒಂದು ಸ್ವಾರಸ್ಯವಾದ ಪ್ರಯೋಗ ಇಲ್ಲಿ. ವಹನ್ಮೂರ್ತಿ ರಷ್ಟೌ ವಿಹರತಿ ಮೃಡಾನಿ ಪರಿಬಿಡ. ಶಿವನು ಅನೇಕ ಮೂರ್ತಿಗಳನ್ನು ಕೊಂಡು ಅತ್ಯಧಿಕವಾದ ವಿಹಾರ ಭೋಗಗಳನ್ನು ಹೊಂದುವನು. ಭಗವಂತನ ಈ ಅನುಗ್ರಹವೂ ಸಹ ದಯೆಯ ಕಾರಣದಿಂದಲೇ ಎನ್ನುತ್ತಾರೆ. ವೃಷಶಿಖರಿ ಶೃಂಗಾರಿ ಕರುಣೆ. ಆದರೆ ಶ್ರೀನಿವಾಸನು ನಿನ್ನೊಡನೆ ವಿಹರಿಸುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಬಿಭರ್ತಿ ಸ್ವರಾಜ್ಯಂ, ಇಂದ್ರನು ತನ್ನ ರಾಜ್ಯವನ್ನು ಪಡೆಯುತ್ತಾನೆ ಭಗವಂತನ ಅನುಗ್ರಹದಿಂದ. ಆದರೆ ಅವನು ಮೋಕ್ಷವನ್ನು ಪಡೆಯುವಲಿಲ್ಲ ಎನ್ನುವುದು ಕೂಡ ಸೂಚಿತವಾಗಿದೆ. ಬಿಭರ್ತಿ ಸ್ವರಾಜ್ಯಂ ಶುನಾಸೀರಹ ದೇವಾಸುರ ಸಮರ ನಾಸೀರ ಸುಭಟಃ. ಇಂದ್ರನ ಜಯವೆಲ್ಲ ನಿನ್ನ ಅಧೀನವೇ ಆಗಿರುವುದು. ಅವನು ಸ್ವರ ತನ್ನ ಒಂದು ರಾಜ್ಯವನ್ನು ಪಡೆಯುತ್ತಾನೆ ಅಂತ. ಹೀಗೆ ದಯಾಧೀನನಾದಂತಹ ಶ್ರೀನಿವಾಸನೇ ಸರ್ವದೇವತಾ ಸಾರ್ವಭೌಮನು ಎನ್ನುವುದು ಸ್ಪಷ್ಟವಾಗಿ ಇಲ್ಲಿ ಬ್ರಹ್ಮ ಮತ್ತು ರುದ್ರ ಶಿವ ಮತ್ತು ಇಂದ್ರ ಈ ಮೂವರ ದೇವತೆಗಳನ್ನು ಹೇಳಿ ಅವರಿಗೆ ಬಂದ ಒಂದು ಉತ್ಕೃಷ್ಟತೆಯೋ ಹಾಗೆಯೇ ಅವರಿಗೆ ಉಂಟಾಗುವಂತಹ ಒಂದು ಶ್ರೇಷ್ಠವಾದ ಉನ್ನತವಾದ ಒಂದು ಪದವಿಯೋ ಅದರ ಅನುಭವವೋ ಎಲ್ಲವೂ ಭಗವಂತನಿಂದಲೇ ಅವರಿಗೆ ಕೊಡಲ್ಪಟ್ಟಿದ್ದು. ಅದಕ್ಕೂ ಸಹ ದಯಾದೇವಿಯೇ ಕಾರಣಳಾಗುವಳು ಅಂತ ಹೇಳಿ ಇಲ್ಲಿ ಆ ದಯಾದೇವಿಯನ್ನು ಅದರ ಮೂಲಕ, ಯಾಕೆ ಅಂದರೆ ಅವನ ಹಿಂದೆ ಹೇಳಿದ ಹಾಗೆ ಸೌಶೀಲ್ಯ ಅನ್ನುವ ಗುಣವು, ಮತ್ತು ಯಾರು ಏನನ್ನು ಕೇಳಿದರೆ ಆ ಫಲವನ್ನು ಭಗವಂತ ಅವರಿಗೆ ಕೊಡ್ತಾನೆ. ಅದನ್ನು ನಾವು ಮೋಕ್ಷವನ್ನು ಕೇಳಿದರೆ ಮೋಕ್ಷವನ್ನು ಕೊಡ್ತಾನೆ, ಇಲ್ಲದೆ ಹೋದರೆ ಬೇರೆ ಫಲಗಳನ್ನು ಕೊಡ್ತಾನೆ. ಆದ್ದರಿಂದ ಎಲ್ಲ ಫಲಗಳು ಭಗವಂತನಿಂದಲೇ ಕೊಡಲ್ಪಡುವುದು. ಅವನೇ ಸರ್ವಫಲಪ್ರದಾತ ಅಂತ ಹೇಳಿಬಿಟ್ಟು ಅವನಿಗೆ ಇಲ್ಲಿ ಅದನ್ನು ಅವನು ದಯಾ ದೇವಿಯ ಸಹಕಾರದಿಂದಲೇ ಮಾಡೋಕ್ಕೆ ಸಾಧ್ಯ. ಯಾಕೆ ಅಂದರೆ ದಯೆ ಇದ್ದರೇನೆ ಈ ಎಲ್ಲ ಮತ್ತೆ ಗುಣಗಳು ಪ್ರಕಾಶಿಸುವುದು ಅಂತ ಹೇಳಿದ ಹಾಗೆ ದಯಾದೇವಿಯನ್ನೇ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಇದಕ್ಕೆಲ್ಲ ನೀನೇ ಕಾರಣಳಾದವಳು ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನಲ್ಲಿ ಸ್ತೋತ್ರ ಮಾಡ್ತಾರೆ. ತ್ವಯಾ ದೃಷ್ಟಸ್ತುಷ್ಟಿಂ ಭಜತಿ ಪರಮೇಷ್ಠಿ ನಿಜ ಪದೇ ವಹನ್ಮೂರ್ತಿ ರಷ್ಟೌ ವಿಹರತಿ ಮೃಡಾನಿ ಪರಿಬಿಡ. ಬಿಭರ್ತಿ ಸ್ವರಾಜ್ಯಂ ವೃಷಿಖರಿ ಶೃಂಗಾರಿ ಕರುಣೇ ಶುನಾಸೀರೋ ದೇವಾಸುರ ಸಮರನಾಸೀರ ಸುಭಟ. ಇನ್ನು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.